ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. कुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग पहली वाली बात कहा पर हम तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕೃಷಿ ಮತ್ತು ಹವ್ಯಾಸಿ ಯಕ್ಷಗಾನ ಪ್ರಸಂಗಕರ್ತೃ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದಿರುವ ಅಂಕೋಲಾ ತೆಂಕಣಕೇರಿಯ ನಾಗರಾಜ್ ನಾರಾಯಣ್ ನಾಯ್ಕ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುವರೆ, ಇವತ್ತು ನಮ್ಮ ಜೊತೆಗೆ ಅಂಕೋಲಾದ ತೆಂಕಣಕೇರಿಯ ನಾಗರಾಜ್ ನಾರಾಯಣ್ ನಾಯ್ಕ ಅವರಿದ್ದಾರೆ. ಇವರು ಮೂಲತಃ ಕೃಷಿಕರು, ಜೊತೆಗೆ ಯಕ್ಷಗಾನ ತಾಳಮದ್ದಳಿಯ ಪ್ರಸಂಗಕರ್ತರು ಕೂಡ ಹೌದು. ಹಾಗೆ ಹವ್ಯಾಸಿಯಾಗಿ ಯಕ್ಷಗಾನ, ನಾಟಕ ಈ ಕ್ಷೇತ್ರಗಳಲ್ಲಿಯೂ ಕೂಡ ತೊಡಗಿಸಿಕೊಂಡಂಥವರು. ಅವರ ಅನುಭವವನ್ನ ಇವತ್ತು ನಾವು ಕೇಳೋಣ. ನಾಗರಾಜ್ ನಾರಾಯಣ್ ನಾಯ್ಕ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯ ಜೊತೆ ಜೊತೆಗೆ ಹವ್ಯಾಸ ಹೇಗೆ ಸಾಧ್ಯವಾಗ್ತದೆ? ಕಷ್ಟ ಆಗ್ತದೆ, ಏನಾದರೂ ಪ್ರಸಂಗ ಏನಾದರೂ ಬರೀಲಿಕ್ಕೆ ಇದಾಗ್ದರೆ. ಆದ್ರೆ ಈ ಮಳೆಗಾಲದ ಹೊತ್ತಿನಲ್ಲಿ ನಾನು ಹೆಚ್ಚಾಗಿ ಪ್ರಸಂಗ ಬರುವುದು, ಹೆಚ್ಚು ಪ್ರಸಂಗ ಕತೆ ಎಲ್ಲ. ಉಳಿದ ದಿನಗಳಲ್ಲಿ ನನಗೆ ಜೋರಾಗಿ ಮಳೆ ಹೊಯ್ಬೇಕು, ಸುತ್ತಲಿನ ಮಳೆಯ ಆವಾಜಿನಲ್ಲಿ ಈ ಹಾಡನ್ನು ನಾವು ಮನೆಯಲ್ಲಿ ಹಾಡಿದ್ರೆ, ನಮ್ಮ ಇದನ್ನಲ್ಲಿ ಒಂದ್ಸಲ ಎರಡು ಸಲ ಹಾಡು ಹೇಳಿ ಅದನ್ನು ಪುಸ್ತಕ ರೂಪದಲ್ಲಿ ರೂಪಾಂತರ ಮಾಡಿದ್ರೆ ನಮ್ಗೆ ಆಚೆಚ್ಚಿ ಮನೆಯವರಿಗೂ ಏನು ತೊಂದರೆ ಆಗುದಿಲ್ಲ. ಇವ್ ಏನು ಹಾಡು ಹೇಳ್ತೀನಿ ಅಂತೇಳಿ ಯಾರಿಗೂ ಗೊತ್ತಾಗುದಿಲ್ಲ. ಆವಾಗ ಒಂದು ಪುಸ್ತಕ ಬರೀಲಿಕ್ಕೆ ಆಗ್ಬಿಡ್ತದೆ. ಹೇಗೆ ಒಂದು ಪುಸ್ತಕ ಬರೀತೇನೆ ನಾನು, ಒಂದು ಕಥೆಯನ್ನು ಕಟ್ಟಿಕೊಂಡು ಈ ರೀತಿ ಹೀಗಿದೆ ಅಂತ ಧಾರ್ಮಿಕವಾಗಿ ಮತ್ತೆ ಇದನ್ನ ಒಂದು ಸಂದೇಶವನ್ನು ಕೊಡಬೇಕು. ಆ ರೀತಿಯಾಗಿ ಯಕ್ಷಗಾನ ಬರ್ತದೆ. ನಾವು ಅಷ್ಟು ಯಕ್ಷಗಾನನು ಒಂದು ಸಂದೇಶ ಕೊಡಬೇಕು ಜಗತ್ತಿಗೆ, ಆ ರೀತಿ ಆಗಿ ಬರ್ತದೆ. ಅಂದ್ರೆ ಈಗ ಪೌರಾಣಿಕ ಪ್ರಸಂಗಗಳಲ್ಲದೆ ಸಾಮಾಜಿಕ ಪ್ರಸಂಗಗಳನ್ನು ಕೂಡ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಪೌರಾಣಿಕದಲ್ಲೇ ಬರೆದದ್ದು ನಾನು. ಕೆಲವೊಂದು ದೇವಾಲಯಗಳ ಮಹಾತ್ಮೆಗಳ ಅದು ಹುದುಗಿ ಹೋಗ್ಬಿಟ್ಟಿದೆ. ಕೆಲವೊಂದು ದೇವಾಲಯಗಳ ಮಹಾತ್ಮೆಗಳನ್ನ ಎತ್ತಿಡುವುದು ಕೆಲವೊಂದು ಭಾಗದಲ್ಲಿ ಅದನ್ನ ಎತ್ತಿಡ್ದು ಅಲ್ಲಿಯ ಸ್ಥಳೀಯರೊಂದಿಗೆ ಮಾತಾಡಿ ಈ ಕಥೆಯನ್ನ ನಾನು ಬರೀತೇನೆ ಅಂತೇಳಿ ಅವರು ಉತ್ಸುಕರಾದಾಗ ನಾನು ಅದನ್ನ ಬರೆದು ಮತ್ತು ಜನತೆಗೆ ಅಲ್ಲಿ ಪ್ರದರ್ಶನ ಮಾಡಿ ಮತ್ತು ನಾನು ಹೀಗೆ ಉದ್ಘಾಟನೆ ಮಾಡಿಕೊಂಡು ಚಲೋ ಒಳ್ಳೆಯ ವ್ಯಕ್ತಿಗಳನ್ನ ತಂದು ಉದ್ಘಾಟನೆ ಮಾಡಿ ಆ ಪ್ರಸಂಗವನ್ನು ಆಡಿ ತೋರಿಸಿದ್ದೇನೆ. ಯಕ್ಷಗಾನ, ನಾಟಕ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನೀವು ಆಸಕ್ತಿಯಿಂದ ತೊಡಗಿಸಿಕೊಂಡಂಥವ್ರು. ಇದರ ಬಗ್ಗೆ ಸ್ವಲ್ಪ ಆಮೇಲೆ ಮಾತನಾಡುವ, ಮೊದಲು ಕೃಷಿಯ ಬಗ್ಗೆ ಮಾತನಾಡುವ. ಕೃಷಿ ಅಂದ್ರೆ ಏನೇನು ಮಾಡ್ತೀರಿ, ಸ್ವಲ್ಪ ಹಿನ್ನೆಲೆ ಬಗ್ಗೆ ಹೇಳಿ. ನೀವು ನಿಮ್ಮ ಕುಟುಂಬವೇ ಕೃಷಿ ಮಾಡುವಂತಹ ಕುಟುಂಬವೋ ಹೇಗೆ? ಹೌದು, ನಾವು ದೊಡ್ಡ ಕೃಷಿಕರು. ನಮ್ಮ ತಂದೆಯವರು ಎಲ್ಲ ದೊಡ್ಡ ದೊಡ್ಡ ರೀತಿಯಲ್ಲಿ ಒಂದು 20-30 ಎಕರೆ ಬೆಟ್ಟದ ಗದ್ದೆ ಹಿಂದಿನ ಕಾಲದಲ್ಲಿ ಎಲ್ಲ ಮಾಡದಂತವ್ರು. ನಾವು ಮೂಲ ಇಲ್ಲಿಯವರಲ್ಲ, ನಮ್ಮದು ಒಂದು ಗುಂಪೆಯ ದಕ್ಷಿಣ ಕನ್ನಡ ಕುಂದಾಪುರದ ಶಂಕರ್ ನಾರಾಯಣದಿಂದ ಬಂದವರು ನಾವು. ಶಂಕರನಾರಾಯಣ ಊರು ಅದು ಮೂಲ ನಮ್ಮದು. ಬಾಳ ವರ್ಷದ ಹಿಂದಿನಿಂದ ಅಲ್ಲಿಂದ ದೇವರನ್ನ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳುವುದಕ್ಕೆ ಐತಿಹ್ಯಗಳಿವೆ. ನಾವು ಶಂಕರನಾರಾಯಣನವನ್ನ ಮೂರ್ತಿಯನ್ನು ಅಲ್ಲಿಂದ ಹೊತ್ತು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿಯ ಸುತ್ತಮುತ್ತಲಿನ ಜಮೀನಿನಲ್ಲಿ ಉತ್ತಿ ಬಿತ್ತಿ ಊರಿಗೆ ಕೆಲವರಿಗೆ ಅನ್ನ ಹಾಕಿದ್ದೇವೆ ಮಾಡಿದ್ದೇವೆ ಹಿಂಗೆ ಕೆಲವೊಂದು ಐತಿಹ್ಯಗಳಿವೆ. ಹಾಗೆ ಮಾಡಿದಂಥವ್ರು. ಸರಿ, ಈಗ ನಿಮ್ಮ ಒಂದು ಕೃಷಿಯ ಬಗ್ಗೆ. ಈಗ ನಾನು ಕೃಷಿಯಲ್ಲಿ ಭತ್ತದ ಬೆಳೆ ನಮ್ಮದು ಮೆಟ್ಟಿಲ ಕ್ರಮದಲ್ಲಿ ಬೇಸಾಯ ಪದ್ಧತಿ. ಯಾಕಂದ್ರೆ ಮೆಟ್ಟಲಿನಿಂದ ಮೆಟ್ಟಲು ಇಳಿದು ಇಳಿಜಾರ ಪದ್ಧತಿಯಲ್ಲಿ ಕೊನೆಗೆ ಸಮುದ್ರದ ಹಂತವನ್ನು ತಲುಪುತ್ತದೆ. ಅಷ್ಟು ಆ ಲೆಕ್ಕದಲ್ಲಿ. ಈಗ ಮೆಟ್ಟಿಲು ಅಂದ್ರೆ ಈಗ ಎತ್ತರದ ಜಾಗ ಮತ್ತು ಸಮುದ್ರದ ಮಟ್ಟ ಎಷ್ಟು ವ್ಯತ್ಯಾಸ ಇರ್ತದೆ? ವ್ಯತ್ಯಾಸ ಇರ್ತದೆ ಅಂತ ಹೇಳಿದ್ರೆ ಅದು ಈಗಿನ ಇದರಲ್ಲಿ ಹೇಳಿದ್ರೆ ಒಂದು 15 ಫೀಟ್ ಆಗ್ಬೋದು. ಇಲ್ಲ ಇಲ್ಲ, ಹಾಗೊಂದು 50 ಫೂಟ್ ಅನ್ನು ಹಿಂಗೆ ಮೇಲಿನ ಗದ್ದೆಗೂ ಕೆಳಗಿನ ಗದ್ದೆಗೂ ಅಷ್ಟು ವ್ಯತ್ಯಾಸ ಇದೆ. ಒಂದು 50 ಫೂಟ್ ಅನ್ಕಿಂತ ಹೆಚ್ಚಿಗೆ ಕಡಿಮೆ ಇಲ್ಲ. ಹೀಗೆ ಏನ್ ತಳಿ ಇದೆ ಭತ್ತದಲ್ಲಿ? ಭತ್ತದಲ್ಲಿ ಹಿಂದಿನವರು ಬೆಳೆದಂತಹದ್ದು ಪಾಂಡ್ಯ, ಹಳಗ, ಮಲ್ಲಿಗೆ ಅವೆಲ್ಲ ಬೆಳೀತಿದ್ರು ಹಿಂದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಕಾಲಕ್ರಮೇಣಕ್ಕೆ ಅನುಗುಣವಾಗಿ ಆ ಹಿಂದಿನ ತಳಿಯನ್ನ ಬಿಟ್ಟು ಈಗ ಇದು ಯಾವ್ದಂತ ಹೇಳಿದ್ರೆ ಹೈಬ್ರಿಡ್ ತಳಿಯನ್ನು ಬೆಳೀತಾರೆ. ಎಂಒ ಫೋರ್ ಜಯ, ಐರೇಟ್, ಮಧುಮತಿ. ಈಗ ಅಂತ ಹೇಳಿದ್ರೆ ಅದು ಯಾವುದು ಲಾಭ ಸಹ ಹೆಚ್ಚಿರ್ತದೆ, ಭತ್ತ ಜಾಸ್ತಿ ಆಗ್ತದೆ, ಅದನ್ನು ಬೆಳೀತಾರೆ. ಆದ್ರೆ ಪಾಂಡ್ಯ ಹಳಗ ಅದನ್ನು ಕುಚ್ಚುಗಕ್ಕಿಗೆ ಇದೆಯಲ್ಲ, ಅದರ ಇದು ಹೋಲಿಕೆ ಅದರ ರುಚಿ ಬರುವುದಲ್ಲ. ಅದು 5 ಅಗಳು ಉಂಡ್ರು ಅದಕ್ಕೆ ಒಂದು ಶಕ್ತಿ ಇದೆ ಅದಕ್ಕೆ. ಯಾಕಂದ್ರೆ ನಮ್ಮ ಹಿಂದಿನವರು ಅದಕ್ಕೆ ಇಷ್ಟು ದೊಡ್ಡ ಕಲ್ಲು ಎತ್ತಿದ್ರು ಅಂತ ಹೇಳುವುದಕ್ಕೆ ಪಾಂಡ್ಯನಕ್ಕಿ ತಾಕತ್ತು ಅಂತ ಹೇಳ್ತಿದ್ರು. ಇವಕ್ಕೆಲ್ಲ ಹೈಬ್ರಿಡ್ನಲ್ಲೆಲ್ಲ ತಾಕತ್ತಿಲ್ಲ, ಅಂದ್ರೆ ಪ್ರಮಾಣದಲ್ಲಿ ಮಾತ್ರ ಜಾಸ್ತಿ ಆಗ್ತದೆ, ಪ್ರಮಾಣದಲ್ಲಿ ತುಂಬೋದು ಹೆಚ್ಚಿಗೆ ಅಷ್ಟೇ, ಮತ್ತೆಂತದಿಲ್ಲ. ಹೊಟ್ಟೆ ತುಂಬುತ್ತದೆ, ಶಕ್ತಿ ಕೊಡುವುದಿಲ್ಲ. ಶಕ್ತಿ ಕೊಡುವುದಿಲ್ಲ. ಸರಿ, ಈಗ ಭತ್ತದ ಕೃಷಿಯ ಬಗ್ಗೆ ಹೇಳಿ. ನೇಜಿ ಮಾಡಿ ನಾಟಿ ಮಾಡುವಂತಹದ್ದು ಅಥವಾ ನೇರ ಬಿತ್ತನೆ ಮಾಡ್ತಿರೋ ಹೇಗೆ? ಈಗ ನಾವು ಮೊದಲನೇ ಇದರಲ್ಲಿ ಉಲಿ ಪದ್ಧತಿ, ಉಲಿಗೆ ಬಿತ್ತುವುದು. ಅಂದ್ರೆ ಈಗ June 7ಕ್ಕೆ ಮಳೆ ಆಗ್ತದೆ ಅಂದ್ರೆ ಒಂದು 15 ದಿವಸ ಮೊದಲು May 15 ಈ ರೀತಿ ಅವಾಗ ಬೇಸಿಗೆ ಉಳುಮೆಯನ್ನು ಮಾಡ್ತಿದ್ರು. ಅದಕ್ಕೆ ಪದ್ಧತಿ ಏನಂತ ಹೇಳ್ತಾರೆ, ನಮ್ಮಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅಕ್ಷತದಿಗೆ ದೇವರು ಹೇಳ್ತದೆ, ಆವಾಗ ಒಂದು ಆವಾಗ ಗೊಬ್ಬರ ಹೊರಿಸೋದು, ಅಕ್ಷತದಿಗೆ ದಿವಸ ಗೊಬ್ಬರ ಹೊರಿಸೋದು, ಆ ಗೊಬ್ಬರ ಹೊತ್ತು ಆಮೇಲೆ ಉಳುಮೆ ಮಾಡುವುದು. ಉಳುಮೆ ಮಾಡಿ ಒಣ ಬೇಸಾಯ, ಮೊದಲು ಭತ್ತವನ್ನು ಬಿತ್ತೋದು. ಅದು ಬಿತ್ತಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮದು ಈ ಕಸು ಎಲ್ಲ ಭೂಮಿಯಲ್ಲೇ ಇರ್ತಿತ್ತು ಹಿಂದೆ. ಈಗ ಅದು ವೈಜ್ಞಾನಿಕವಾಗಿ ಆ ಭತ್ತ ನೀರಿಗೆ ಬಿತ್ತಬೇಕು ಅಂತ ಹೇಳಿ ನೀರಿನಲ್ಲಿ ಹೂಡ್ಕೊಂಡು ಪೂರ್ವ ಗಳಕ್ಕೆಲ್ಲ ಹಾಳಕ್ಕೆ. ಈಗ ನೀವು ನಿರೀಕ್ಷೆ ಮಾಡಿದ ಹಾಗೆ ಮಳೆ ಬರುವುದಿಲ್ಲ. ಈಗ ನಮ್ಮ ಮಳೆ ಎಲ್ಲ ನಾವು ನಿರೀಕ್ಷೆ ಮಾಡಿದಾಗ ಬರುವುದಿಲ್ಲ, ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ. ಅವೆಲ್ಲ ಇದೆ ನಮ್ಮ ಇದರಲ್ಲಿ. ಈಗ ಭತ್ತದ ಈಗ MO4 ಅಂತ ಹೇಳಿದ್ರಿ ಅಥವಾ ಒಂದು ಮಧುಮತಿ ಅಂತ ಹೇಳಿದ್ರಿ, ಅವೆಲ್ಲ ಈಗ ಹೈಬ್ರಿಡ್. ಹೌದು, ಇವುಗಳೆಲ್ಲ ಭತ್ತದ ಬೀಜ ಎಲ್ಲ ನೀವು ಕೃಷಿ ಇಲಾಖೆಯನ್ನ ತಗೊಂಡ್ಬರ್ತೀರೋ ಅಥವಾ ನಿಮ್ಮದೇ ಬಿತ್ತನೆ ಬೀಜ ಅಂತ ಇಟ್ಕೊಳ್ತೀರಾ? ಈಗ ನಾನು ಸ್ವಲ್ಪ ಸುಮಾರು ಏನಿಲ್ಲ ಅಂದ್ರೂ 100 ಗಟ್ಟಲೆ ಬೀಜವನ್ನ ನಾನು ಪ್ರಾಯೋಗಿಕವಾಗಿ ಬೆಳೆದ ರೈತ ತೋರಿಸಿದ್ದೇನೆ. ಬೆಳಗಾವಿಯಲ್ಲಿ ಒಬ್ರು ಕಳಿಸಿಕೊಟ್ಟಿದ್ರು ಬೀಜ ಅಂತ ಹೇಳಿ. ಇದು ರಾಮಗಲ್, ಅದು ನಮ್ಮ ಸಕ್ಕರೆ ಕಾಯಿಲೆಗೆ ಔಷಧಿಯಾಗಿ, ಮತ್ತೆ ಕರಿಗಿ ಜುವಿಲಿ, ಕೆಂಪದಡಿ ಬುಡ್ಡ, ಮತ್ತು ನನಗೆ ಬೇರೆ ಬೇರೆ ತಳಿಗಳಿವೆ, ಬೇರೆ ಬೇರೆ ತಳಿಗಳಿವೆ ಅವೆಲ್ಲ ಕಪ್ಪಕ್ಕಿಗಳು. ಮತ್ತೆ ಅದರಲ್ಲಿ ನವರ ಅಂತ ಹೇಳಿ ಕೇರಳದಿಂದ ತರಿಸಿಕೊಂಡು ಅದನ್ನ ಮಾಡಿದ್ದೆ ನಾನು. ಅದು ಆ ನವರ ಇದನ್ನ ಭತ್ತದ ಹುರಿಯಕ್ಕಿಯನ್ನ ಈ ಹಾರ್ಲಿಕ್ಸ್ ನಲ್ಲಿ ಬಳಸ್ತಾರೆ ಅಂತ ಹೇಳಿದ್ರು ವಿಜ್ಞಾನಿಗಳು ಬಂದಿದ್ರು ನಮ್ಮ ಇದರಲ್ಲಿ. ಅದ್ರದ್ದು 2 ತಿಂಗಳ ಬೆಳೆ, ಅದ್ರ ಭತ್ತ ಮಾಡದೆ ಉದ್ರು ಹೋಗ್ಬಿಡ್ತದೆ, ಇದಾಗುದಿಲ್ಲ. ಈ ಸಣ್ಣಕ್ಕಿ ಇವೆಲ್ಲ ಈಗೀಗ ಹಿಂದಿನ ತಳಿ ಎಲ್ಲ ಅತ್ಯಂತ ಶಕ್ತಿ ಕೊಡುವಂತಹ ತಳಿಯನ್ನ ಮರೆಯಾದದ್ರ ಬಗ್ಗೆ ನಮ್ಗೆ ಬೇಸರ ಇದೆ ಮನಸ್ಸಿನಲ್ಲಿ. ಆದ್ರೆ ಈಗ ಅದು ಜನ ಅದರ ಬಗ್ಗೆ ಆಸಕ್ತಿ ತೋರ್ತಿಲ್ಲ, ಅದು ಬೇಜಾರನೆಯ. ಸರಿ, ಈಗ ಭತ್ತದ ಬಿತ್ತನೆ ಮಾಡಿದ ನಂತರ ನೀವು ಅದ್ರ ಕಳೆ ಕೀಳುವಂತಹದ್ದಾಗ್ಬಹುದು ಅಥವಾ ಅದಕ್ಕೆ ಮೇಲು ಗೊಬ್ಬರ ಕೊಡುವಂತಹದ್ದಾಗ್ಬಹುದು, ಇದ್ರ ಬಗ್ಗೆ ಹೇಳಿ, ಏನೇನು ಗೊಬ್ಬರ ಕೊಡ್ತೀವಿ? ಈಗ ನಾವೆಲ್ಲ ಹೆಚ್ಚಿಗೆ ಪ್ರಮಾಣದಲ್ಲಿ ಯೂರಿಯಾ ಬಳಕೆ ಮಾಡುವುದಿಲ್ಲ, ಎಲ್ಲ ಹಟ್ಟಿ ಗೊಬ್ಬರವನ್ನು ಹಟ್ಟಿ ಗೊಬ್ಬರವನ್ನು ಬಳಸ್ತೇವೆ. ಮತ್ತೆ ನೀರ್ ಕಟ್ಟುವುದು, ನೀರು ಇಡುವುದು, ಗೊಳಕ್ ನೀರ್ ಬಂದವಾಗ ಕಟ್ಟುವುದು, ಮತ್ತೆ ಇದಾದವಾಗ ಬಿಡುವುದು, ಅದರಿಂದಲೇ ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಇಳುವರಿ ಇದಾಗ್ತದೆ. ಯೂರಿಯಾ ಏನು ಆ ಕಡೆ ಈ ಕಡೆ ಎಲ್ಲರೂ ಗೊಬ್ಬರ ಅವರು ಹಾಕೊಂಡು ಅದರದ್ದು ನೀರು ನಮ್ಮ ಗದ್ದೆಗೆ ಬಂದ್ಕೊಂಡು ಅದು ಯೂರಿಯಾ ಪ್ರಮಾಣ ಆಗ್ಬಿಡ್ತದೆ. ಈಗ ಹೀಗಾಗಿ ಇದ್ ಮಾಡುದು. ಅಂತೂ ಸ್ವಲ್ಪ ಅಂತಾರೆ ಅಂದ್ರೆ ಮೇಲ್ಗೊಬ್ಬರವಾಗಿ ಸ್ವಲ್ಪ ನಾವು ಕೊಡ್ಲಿಲ್ಲ ಆದ್ರೂ ಆ ಕಡೆ ಈ ಕಡೆ ಗದ್ದೆಯವರೆಲ್ಲ ಹಾಕದ ನೋಡ್ಕೊಂಡು ನೀ ಹಾಕ್ಲಿಲ್ಲ ಅಂದಾಗ್ತದೆ ಅಂತ ಹೇಳಿ ನಾವು ಸ್ವಲ್ಪ ಹಾಕುವ ಅಂದ ಹಾಕೋದು. ಅವ್ರು ಹಾಕಿದ್ರೆ ನೀವು ಹಾಕೋದು? ಇಲ್ಲ, ಮನೆಯಲ್ಲಿ ಎಲ್ಲ ನಂದು ಎರೆಹುಳೆ ತೊಟ್ಟಿ ಇದೆ, ನಂದು ಬಯೋಡೈಜಿಸ್ಟರ್ ಇದೆ, ಅದರ ನೀರು ಎಲ್ಲ ಬಹಳ ಒಳ್ಳೇದಾಗ್ತದೆ. ಅದರ ಬಯೋಡೈಜಿಸ್ಟರ್ ನೀರನ್ನ ಮಜ್ಜಿಗೆಯಲ್ಲಿ ಮತ್ತೆ ಕಡಲೆ ಹಿಟ್ಟಿನಲ್ಲಿ ಬೆರಕೆ ಮಾಡಿ ಇದರಲ್ಲಿ ಹಾಕಿದ್ರೆ, ಕದ್ದಿ ಹಾಕಿದ್ರೆ ಬಹಳ ಯೂರಿಯಾಕ್ಕಿಂತ ಇದ್ದು ಬೆಸ್ಟ್. ಬಯೋಡೈಜಿಸ್ಟ್ ಮತ್ತು ಎರೆಗೊಬ್ಬರ ಇದಕ್ಕೆ ಪೂರಕವಾಗಿ ನೀವು ಹಸು ಸಾಕಣೆ ಕೂಡ ಮಾಡ್ತಾ ಇದ್ದೀರಿ? ಹೌದೌದು. ಈ ಹಸು ಸಾಕಣೆ ಮತ್ತು ಬಯೋಡೈಜಿಸ್ಟರ್ ಮತ್ತು ಎರೆ ತೊಟ್ಟಿಗೆ ನಿರ್ವಹಣೆ ಇದರ ಬಗ್ಗೆ ಹೇಳಿ. ಅದು ಏನಂತ ಹೇಳಿದ್ರೆ, ಈ ನಮ್ಮದು ಈ ಕಸಕಡ್ಡಿ ಎಲ್ಲ ಇದೆಯಲ್ಲ, ಅದು ಆ ಕಸಕಡ್ಡಿ ಎಲ್ಲ ನಾವು ಹೊರಗೆ ಚೆಲ್ಲುವಿಲ್ಲ, ಗುಡಿಸೋದೆಲ್ಲ ಒಂದು ಕಡೆಗೆ ಹಾಕಿಡುವುದು. ಮಾವಿನ ಎಲೆ ಅದು ಇದು ಎಲ್ಲ ಪ್ಲಾಸ್ಟಿಕ್ ಮತ್ತು ಗ್ಲಾಸ್ ಅನ್ನು ಹೊರತುಪಡಿಸಿ ಮತ್ತೆಲ್ಲ ಸಾವಯವ ವಸ್ತುಲ್ಲ ಒಂದು ಕಡೆ ಹಾಕೋದು, ಒಂದು ಕಡೆಗೆ ಹಾಕೋದು. ಮತ್ತೆ ಕಬ್ಬು ಹಾಕೊಂಡು ಅಲ್ಲಿ ಎರೆಹುಳ ತುಟ್ಟೆಯಲ್ಲಿ ಶೇಖರಣೆ ಮಾಡುದು. ಒಂದು ಬದಿ ಹಾಕ್ತೇ ಉಳೋದು, ಹಾಕೋದು. ಅದಕ್ಕೆ ಮನೆಯಲ್ಲಿ ಆದಂತದ್ದು ಸೆಗಣಿ ನೀರು ಎಲ್ಲ ಅದರಲ್ಲಿ ಗಂಜಿಲ ಎಲ್ಲ ತಗೊಂಡು ಹೋಗಿ ಅದಕ್ಕೆ ಚೆಲ್ಲುವುದು. ಒಂದು 6 ತಿಂಗಳು ಬೇಕಾಗ್ತದ? ಅದು ಹಾಕ್ತೇ ಉಳುವುದು, ಒಂದು ಕಡೆ ಹಾಕ್ತಾ ಇರೋದು, ಒಂದು ಬದಿ ಹಾಕ್ತೇ ಉಳುವುದು, ಒಂದು ಬದಿ ತಯಾರಾಗ್ತಾ ಉಳಿತದೆ. ಯಾಕಂದ್ರೆ ಈಗ ಇವತ್ತು ನಾವು ಗುಡಿಸಿದ ಕಸನ ಇವತ್ತಲ್ಲಿ ತೆಗೆ ಹಾಕಿದ್ರೆ ತಿಂತೆ ಉಳಿತದೆ, ಆಗ್ತಾ ಉಳಿತದೆ. ಆಗ್ತಾ ಉಳಿದನ್ನ ಅದನ್ನ ಸ್ವಲ್ಪ ಗಾಳಿಸೋದು, ಗಾಳಿಸಿದಾಗ ಅದು ಎರೆಹುಳ ಸಿಗ್ತದೆ, ಅದು ಅಲ್ಲೇ ಬಿಡುವುದು. ಅದು ಈ ಕಡೆಯಲ್ಲಿ ಬೇರೆ ಬೇರೆ ಪ್ರತ್ಯೇಕ ಮಾಡು. ಅದು ಭತ್ತದ ಗದ್ದೆಗೆ ಅದನ್ನ ಕೊಡುವುದು ಹೇಗೆ, ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ, ಹೇಗೆ ಕೊಡುದು? ಅದು ಇಲ್ಲ, ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕೊಟ್ಟರು ಅದು ಒಳ್ಳೇದೇ, ಎಷ್ಟು ಹಿಂಗೆ ಇದಂತೇಳಿ ಅಲ್ಲ, ಎಷ್ಟು ಪ್ರಮಾಣದಲ್ಲಿ ಕೊಟ್ಟರು ಆಗ್ತದೆ. ಅದೇ ಮುಂಗಾರಿನಲ್ಲಿ ಕೊಡುವುದಕ್ಕಿಂತ ಹಿಂಗಾರಿನ ಬೆಳೆಯಲ್ಲಿ ಕೊಟ್ರೆ ಅದು ಮುಂಗಾರಿನಲ್ಲಿ ಆಮೇಲೂ ಸ್ವಲ್ಪ ಸಿಗ್ತದೆ. ಇವತ್ತು ಕೊಟ್ಟಿದ್ದು ಇವತ್ತಿಗೆ ಸಿಗಬೇಕು? ಇಲ್ಲ ಇಲ್ಲ ಇಲ್ಲ ಇಲ್ಲ, ಭೂಮಿ ಕಪ್ಪಾಗಿ ಬಿಡುತ್ತದೆ, ಮತ್ತು ಮಳೆಗಾಲದಲ್ಲಿ ಆದ್ರೆ ತೊಳೆದು ಹೋಗುವಂತ ಸಾಧ್ಯತೆ ಇರ್ತದೆ. ಆಮೇಲೆ ಈಗ ಭತ್ತದ ಬೆಳೆಯಲ್ಲಿ ಕೀಟ ಮತ್ತು ರೋಗಗಳು ಏನೇನು ಬರ್ತವೆ? ನಮ್ಮ ಇದರಲ್ಲಿ ಮೊದಲು ಬೆಂಕಿ ರೋಗ ಅಂತ ಹೇಳಿ ಬರ್ತಿತ್ತು. ಹೈಬ್ರಿಡ್ ತಳಿಯನ್ನು ಬಳಕೆ ಮಾಡಿದಾಗ ಮಾತ್ರ, ಅದಕ್ಕಿಂತ ಪೂರ್ವದಲ್ಲಿ ಯಾವ ರೋಗನೂ ಇಲ್ಲ. ಈ ಬೆಂಕಿ ರೋಗವನ್ನ ಬಂದ್ರೆ ಅದು ಹತೋಟಿ ಕ್ರಮ ಅಂತ ಹೇಳಿ ಅದು ಜನರು ಏನ್ ಮಾಡಿದ್ರೆ ಅದು ಒತ್ತಾಗಿ ಇದು ಮಾಡೋದು, ನೀರು ನಿಲ್ಲುವುದು ಅಂತ ಇದರಲ್ಲಿ. ಈಗೀಗ ಎಲ್ಲಾದ್ರೂ ಯೂರಿಯಾ ಹೆಚ್ಚು ಯಾರು ಬಳಕೆ ಮಾಡ್ತಾರೆ ಅವ್ರ ಜಮೀನು ಮಾತ್ರ ಈ ಬೆಂಕಿ ರೋಗದಿಂದ ಸುಟ್ಟು ಹೋದದ್ ಬಿಟ್ರೆ, ಮತ್ತೆ ಉಳಿಕೆ ಜಮೀನು ಯಾರ್ದು ಆ ರೀತಿ ಹಾಳಾದದ್ದು ಸುಳ್ಳು. ಈಗ ನಿಮ್ಮ ಜಮೀನಲ್ಲಿ ಏನಾದ್ರೂ ಬೆಂಕಿ ರೋಗ ಬಂದದಿದೆಯಾ? ಇಲ್ಲ ಇಲ್ಲ, ಬಂದಿಲ್ಲ, ಇಲ್ಲಿ ಇನ್ನೂ ಬರಲಿಲ್ಲ. ಯಾಕಂದ್ರೆ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಆದ್ರೆ ಬೆಂಕಿ ರೋಗ ಜಾಸ್ತಿ ಬರ್ತದೆ. ಅದು ಅಂತ ಹೇಳಿದ್ರೆ ಇಲ್ಲಿ ಯೂರಿಯಾ ಬೀರೆ ಹಾಕಿ ಅವರು ಒಂಥರದ ಇದಾದಂಗ ಆಗ್ತದೆ, ಕುರಿಸ್ತಿದ್ದಂತೀರಿ ನಾವು ಹಿಂಗೆ ಕುರಿಸ್ತಿದ್ದಂತೇಳಿ ಒತ್ತಾಗಿ ಕುರಿಸ್ಬಿಡ್ತದೆ. ಒಂದಕ್ಕೊಂದು ಹತ್ತಿರ ಹತ್ರ ಅದು ಕುರಿಸ್ತದೆ, ಕುರಿಸುದಿಲ್ಲ, ಗಾಳಾಡುವುದಿಲ್ಲ. ಗಾಳಿ ಬೆಳಕು ಅಲ್ಲಿ ಇಲ್ಲದ್ರಿಂದ ಅಲ್ಲಿ ಕ್ರಿಮಿಕೀಟಗಳು ಮೊಟ್ಟೆ ಇಟ್ಕೊಂಡು ಅದು ಜಾಸ್ತಿ ಇದು ಮಾಡ್ತದೆ. ಮತ್ತೆ ಅಲ್ಲಿ ಕೈ ಬೀಗೆಲ್ಲಾದ್ರೂ ನಾವು ಹಿಂಗೆ ಹಾಕಿದಾಗಲುವ ಆ ಕ್ರಿಮಿಗಳು ನಮಗೆ ಚುಚ್ಚುತ್ತದೆ, ಹೀಗೆ ಗೊತ್ತಾಗ್ತದೆ ಅದು ಆ ಹುಳಾನೇ ಹೊಕ್ಕಿ ಇದಾಗಿದೆ ಅಂತೇಳಿ. ಆಮೇಲೆ ಈಗ ಭತ್ತದ ಇಳುವರಿ ಎಲ್ಲ ಹೇಗೆ ಬರ್ತದೆ ನಿಮಗೆ? ಇಳುವರಿ ಎಲ್ಲ ಅಡ್ಡಿಲ್ಲ ಆ ಲೆಕ್ಕದಲ್ಲಿ. ನಾವೆಲ್ಲ ಒಂದು ಗುಂಟಿಗೆ ಒಂದು ಖಂಡಗ ಅಂತ ಹೇಳಿ ಖಂಡಗ ಮಾಡಿದ್ರೆ ಜಾಸ್ತಿ ಆವಾಗ. ಈಗ ಹೈಬ್ರಿಡ್ ತಳಿಯಲ್ಲಿ ನಮಗೆ ಒತ್ತಾಯಿಸಿದ ಮೇರೆಗೆ ಕೃಷಿ ಇಲಾಖೆ ಅವರು ಲೋಕನಾಥ್ ತಳಿಯನ್ನು ಕೊಟ್ಟಿದ್ರು ಒಂದ್ಸಲ. ಅದು ಒಂದು ಗುಂಟಿಗೆ 1 ಕ್ವಿಂಟಲ್ 28 kg ಇಳುವರಿ ಆಗಿದೆ ನಂದು. ಈಗೆಲ್ಲ ಒಂದು 10-15 ವರ್ಷದ ಹಿಂದೆ, ಆವಾಗ ನಾನು ಅಂಕೋಲ ತಾಲೂಕಿನಲ್ಲಿ ಪ್ರಥಮ ಬಹುಮಾನ ಅಂತ ಹೇಳಿ ಜಿಲ್ಲಾಧಿಕಾರಿಗಳು 10,000 ರೂಪಾಯಿ ಬಹುಮಾನ ಕೊಟ್ಟಿದ್ರು. ಆಮೇಲೆ ನನಗೇನಾಯ್ತು, ಇದೇನಾದ್ರೂ ಹೊಸ ತರದಲ್ಲಿ ಮಾಡಬೇಕು ಅಂತ ಹೇಳಿ ಹೊಸ ಹೊಸ ಬೆಳೆಯನ್ನ ಬೆಳಿಬೇಕು ಕೃಷಿಯಲ್ಲಿ. ಆವಾಗಲೇ ಇದನ್ನ ಇದು ಮಾಡಿದ್ದು ನಮ್ಮ ತಾಯಿಯವರು ಎಲ್ಲ ಆವಾಗ ಈ ಶ್ರೀ ಪದ್ಧತಿಯ ಭತ್ತದ ಎಲ್ಲ ಅದನ್ನು ಒಪ್ಪುದಿಲ್ಲಾಗಿದ್ರು. ಯಾಕಂದ್ರೆ ಒಂದು ಮೊಳಕ್ಕೆ ಒಂದು ಸಸಿ ನೆಡುವುದು, ನಿಮಗೇನು ಮಳ್ಳಿಡ್ದಿದ್ದು ಎಲ್ಲಂತ ಗಿಡವನ್ನ ನೆಡಬೇಕು. ಹಾ ಹಾ, ಅಷ್ಟು ಸಣ್ಣದು ಅವೆಲ್ಲ ನಾನು ಧೈರ್ಯ ಮಾಡ್ಕೊಂಡು ಏನತ್ತಿದಾಗಲ್ಲ ಅಂತ ಹೇಳ್ತಾ ಅಂದ ನೆಟ್ಟದ್ದು. ಈ ಊರಲ್ಲೆಲ್ಲ ನೆಟ್ಟಿದ್ದಾರೆ ಶ್ರೀ ಪದ್ಧತಿ. ಪ್ರಥಮವಾಗಿ ಅಂಕೋಲದಲ್ಲಿ ಮಾಡಿದವು ನಾನು. ಸರಿ ಸರಿ ಸರಿ. ಒಂದ್ಸರಿ ಭತ್ತದ ಕಟಾವ್ ಆದ ನಂತರ ಅಲ್ಲಿ ಏನ್ ಬೆಳಿತು? ಭತ್ತ ಕಟಾವ್ ಆದ ನಂತರದಲ್ಲಿ ಹಿಂಗಾರಿನಲ್ಲಿ, ಹೌದು, ಈಗ ಹಿಂಗಾರಿನಲ್ಲಿ ಶೇಂಗಾ ಬೆಳಿತೀರಿ? ಉದ್ದು, ಶೇಂಗಾ, ಮತ್ತೆ ಏನಾದ್ರೂ ಬೆಳಿಲಿಕ್ಕೆ ಆಗ್ತದೆ, ಆಗುದಿಲ್ಲ ಅಂತ ಹೇಳಲ್ಲ, ತನುಸನಂಶ ಇದ್ದಲ್ಲಿ ಬೆಳೆಯುವುದು. ಹೌದು, ಎಲ್ಲೆಲ್ಲ ತೇವಾಂಶ ಇದೆಯಲ್ಲ ಬೆಳೆಯುವುದು. ಶೇಂಗಾದಲ್ಲಿ ಏನಾದ್ರೂ ವೆರೈಟಿ ಅಂತ ಉಂಟಾ? ಅಲ್ಲ, ಶೇಂಗಾದಲ್ಲಿ ಈಗ ಮೊದಲನೇ ಶೇಂಗಾ ಹೇಗೂ ಸಿಕ್ಕುದಿಲ್ಲ. ಈ ಶೇಂಗಾದಲ್ಲಿ ಶೇಂಗಾ ಬೀಜವನ್ನ ಗುರುತು ಮಾಡ್ಲಿಕ್ಕೆ ರೈತರ ಹತ್ರ ಆಗುದಿಲ್ಲ. ಅದು ಯಾವುದು ಅಂತೇಳಿ ಅವರು ಅಂಗಡಿ ಮೇನ್ ತರಲಿ ಅಥವಾ ಇದು ಮಾಡಲಿ, ಅವ್ರು ಕೊಟ್ಟದ್ ನಾವು ತಕ ಬರೋದು, ಅದನ್ನು ಗುರುತು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಕೃಷಿ ಇಲಾಖೆಯಲ್ಲಿ ಅದು ಶೇಂಗಾದ ಬೀಜ ಕೊಡುದಿಲ್ವಾ? ಕೃಷಿ ಇಲಾಖೆಯಲ್ಲಿ ಕೊಟ್ಟರುವ ಅದು ಇದೇ ಬೀಜ ಅಂತ ಹೇಳ್ಕೊಂಡು ಅವ್ರಿಗೆ ಹೇಳಲಿಕ್ಕೂ ಆಗುದಿಲ್ಲ. ಇದೇ ಬೀಜ ಅಂತ ಹೇಳಿ ಅವ್ರೇ ಅದು ಏನೋ ಅಂತ ಹೇಳಿ, ಅದು ನೀರಾವರಿಗೆ ಸಂಬಂಧಪಟ್ಟಂತದ್ದು, ನೀರಿಗೆ ಸಂಬಂಧಪಟ್ಟಂತದ್ದು. ನೀರು ಹಾಕಲೇಬೇಕು ಈ ಭೂಮಿಗೆ, ನೀರು ಹಾಕಿದ್ರೆ ಮಾತ್ರ ಶೇಂಗಾ ಇಳುವರಿ ಆಗ್ತದೆ. ಆ ಶೇಂಗವನ್ನ ಇತರೆ ಜನರಿಗೆ ಕೊಟ್ಟವಾಗ, ನೀರು ಹಾಕದಿದ್ದ ಭೂಮಿಗೆ ಹಾಕ್ದ ಅದು ಬೀಜ ಹಾಕಿದವಾಗ ಅದು ನಷ್ಟ ಅನುಭವಿಸಬೇಕಾಗ್ತದೆ. ಕಲ್ಲಗಿಡಿ ಅಥವಾ ಬೇರೆ ಏನಾದ್ರು ಹಣ್ಣಿನ ಗಿಡವೋ ತರಕಾರಿ ಗಿಡವೋ ಬೆಳೆದಿದ್ದೀಯಾ? ಹೌದು. ಏನೇನು ಬೆಳೆದಿರಿ? ನಾನು ಹಿಂಗಾರಿನಲ್ಲಿ ಸೂರ್ಯಕಾಂತಿಯನ್ನು ಬೆಳೆದಿದ್ದೆ. ಸೂರ್ಯಕಾಂತಿಯನ್ನು ಬೆಳೆದು ರೈತರಿಗೆ ಪರಿಚಯ ಮಾಡಿದ್ದೆ, ಕೃಷಿ ಇಲಾಖೆಯವರಿಗೆಲ್ಲ ತಕೊಂಡು ಹೋಗಿ ತೋರಿಸಿದ್ದೆ. ಒಳ್ಳೆ ಇಳುವರಿ ಬರ್ತದೆ. ಆದ್ರೆ ಇಲ್ಲಿ ಕೃಷಿ ಇದು ಸೂರ್ಯಕಾಂತಿಯ ಎಣ್ಣೆ ತೆಗೆಯುವ ಮಿಷನ್ ಇಲ್ಲ, ಕೋಳಿಗೆ ಆಹಾರ ಆಗಿ ಬಳಸಬಹುದು ಅಷ್ಟೇ. ಕೋಳಿ ಬೆಳೀತದೆ, ಚೆಂದಾಗಿ ಬೆಳೀತದೆ ಅದು ಅದರ ಬೀಜದಿಂದ. ಕಲ್ಲಂಗಡಿ? ಕಲ್ಲಂಗಡಿ ಒಳ್ಳೇದಾಗ್ತದೆ. ಕಲ್ಲಂಗಡಿ ಅದು ಹಿಂದೆ ಅದು ಆ ಹಿಂದಿನ ತಳಿ ಇತ್ತು, ಕಪ್ಪು ಬೀಜ ನಾವೇ ಮಾಡಿಕೊಳ್ಳೋದು. ಈಗ ಈ ಹೈಬ್ರಿಡ್ ಬಂದ ನಂತರದಲ್ಲಿ ಅವರನ್ನು ಅನುಸರಿಸಿ ಹೋಗ್ಬೇಕಾಗ್ತದೆ. ಅವ್ರು ಹೇಳುದು ನಮ್ಮ ಹಿಂದಿನ ತಳಿನೇ ಹೋಗ್ಬಿಡ್ತು, ಯಾರು ಇಟ್ಟಿದಾರೋ ಏನೋ ಈಗ ನಮ್ಗೆ ಅದ್ರ ಬಗ್ಗೆ ಇದೆ ಗೊತ್ತಿಲ್ಲ. ಈಗ ಸ್ಥಳೀಯವಾಗಿ ಇಲ್ಲಿ ಅಂಕೋಲದಲ್ಲಿ ಎಲ್ಲ ಬೆಳೀತಾರ, ಗೋಕರ್ಣದಲ್ಲಿ ಅಂಕೋಲದಲ್ಲಿ ಅದನ್ನ ಈಗ ಹೈಬ್ರಿಡ್ ಅಂದ್ರೆ ಮೊದ್ಲೇ ಇದು ಯಾವ್ದಂದ್ರೆ ಅದು ಪಟ್ಟೆ ಕಾಯಿ ಅಂತ ಹೇಳಿ ಬರ್ತಿತ್ತು, ಮೈಕೋ ಅಂತೇಳಿ, ಅದು ಒಡೆದು ಹೋಗ್ತಿತ್ತು, ಪಟ್ ಪಟ್ ಪಟ್ ಅಂತ ಒಡೆದು ಹಾಳಾಗ್ತಿತ್ತು. ಈಗ ನಾಮದಾರಿ ಸೀಡ್ಸ್ ಮತ್ತು ಉಳು ಉಳುದೇ ಬಹಳ ಸೀಡ್ಸ್ಗಳು ಬರೀ ಒಡೆದೇನೆ ಹಾಳ್ಬೇಕು ಸೀಡ್ಸ್ ಎಲ್ಲ ಬಂದಿದೆ. ಬಂದ್ರೆ ಏನಾಗದೆ ಅಂತ ಹೇಳಿದ್ರೆ ಲಾಭ, ನೀರು ಮತ್ತು ಸರಿಯಾದ ರೋಗದ ಹತೋಟಿ ನಿರ್ವಹಣೆ ಆದ್ರೆ ಮಾತ್ರ ಬೆಳೆ ಎಲ್ದಿದ್ರೆ ಬೆಳೆ ಬೆಳೆಯಕ್ಕೂ ಆಗುದಿಲ್ಲ. ಈಗೆಲ್ಲ ಮತ್ತೊಂದು ಹೇಳಿದ್ರೆ ಇದು ಸ್ಪ್ರಿಂಕ್ಲರ್ ಯೋಜನೆ, ಅದು ಹನಿ ನೀರಾವರಿಯಲ್ಲಿ ಕೊಟ್ಟೆ ಮುಚ್ಚಿಕೊಂಡೆ ಮಾಡುವಂತದ್ದು, ಅವೆಲ್ಲ ಹಣ್ಣು ತಿನ್ಲಿಕ್ಕೆ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ. ಸರ್, ಈಗ ಸುತ್ತಮುತ್ತ ನರಿಗಳು, ಕಾಡು ಹಂದಿಗಳು ಅಥವಾ ಬೇರೆ ಕಾಡು ಪ್ರಾಣಿಗಳ ಹಾವಳಿ ಇದೆಯಾ? ಇಲ್ಲಿ ನಮ್ ಕಡೆಯಲ್ಲೆಲ್ಲ ನರಿ, ನಾಯಿ, ದನ ಇಂಥದ್ದಿಯಾ, ಆದ್ರೆ ಹಂದಿ ಬಿಂದಿ ಆ ಕಡೆ ಬರುವುದಿಲ್ಲ. ಬರುವುದಿಲ್ಲ ಹಾಗೆ. ಈಗ ಅದು ಬರೆದಿದ್ದಾಗೆ ಐಬೆಕ್ಸ್ ಮಾಡಿರಿ, ಐಬೆಕ್ಸ್ ಬೇಲಿಯನ್ನು ಕೂಡ ನಾವು ಅದು ಸುಮಾರು ಒಂದು 20 ವರ್ಷ ಆಗುದು ಹಾಕಿ, ಅದಕ್ಕಿಂತ ಪೂರ್ವದಲ್ಲಿ ಯಾರು ಹಾಕಲಿಲ್ಲ ಇದರಲ್ಲಿ. ಅದು ಹಾಕಿದ ನಂತರದಲ್ಲಿ ಈಗ ಸ್ವಲ್ಪ ನಿರಾಳ, ಯಾಕಂತ ಹೇಳಿದ್ರೆ ಐಪೇಕ್ಷ ಬೇಲಿ ಹಾಕೊಂಡು ಎಲ್ಲೂ ಹೋಗ್ಬಹುದು, ಅವು ದನ ಬಿನ ಹುಕ್ಕುದಿಲ್ಲ, ಅದು ನಾಯಿ ಬೀನ್ ಬರುವುದಿಲ್ಲ, ಏನು ಬರುವುದಿಲ್ಲ ಹಂಗೆ. ಅದೊಂದು ರಕ್ಷಣೆಗೆ ಬಹಳ ಇದು, ರೈತರಿಗೆ ಬಹಳ ಒಳ್ಳೇದಾಗಿದೆ ಇದರಿಂದ. ಈಗ ನವಿಲು ಮಂಗಗಳ ಕಾಟ ಇದೆಯಾ? ನವಿಲು ಬರ್ತದೆ, ಈ ಮೊಗೆ ಬೀಜ ಎಲ್ಲ ತಿನ್ಕ ಹೋಗೋದಿಯಾ? ಅದಕ್ಕೆ ಅವು ರಾಷ್ಟ್ರೀಯ ಪ್ರಾಣಿ ಆದ್ರಿಂದ ನಾವು ತಿನ್ಕ ಹೋದ್ರೆ ಹೋಗ್ಲಿ, ಮತ್ತೇನ್ ಮಾಡೋದು, ಅವ್ರಿಗೊಂದು ಸ್ವಲ್ಪ ಕೊಟ್ಟು ನಾವೇ ತಿನ್ನದ್ರೆ ಏನು, ಅವ್ರ ಹಣಿ ಬೆಲ್ಲದಲ್ಲಿ ಅವ್ರು ತಿಂತೇವೆ ಅಂದ್ರೆ ಬಿಟ್ಟಾಕೋದು, ಬಾಕಿ ಇದಕ್ಕಾದ್ರೆ ಕಲ್ಲು ಹೊಡುವುದಿಯಾ? ಹೌದು, ಇದಕ್ಕೆ ಕಲ್ಲು ಹೊಡುವುದಿಲ್ಲ. ಆಮೇಲೆ ಈ ಮೀನು ಸಾಕಣೆ ಮಾಡುವಂತಹದ್ದಾಗಬಹುದು ಅಥವಾ ಕೋಳಿ ಸಾಕಣೆ ಮಾಡುವಂತಹದ್ದು, ಇಂಥ ಪ್ರಯತ್ನ ಮಾಡಿದ್ರ? ಮೀನು ಸಾಕಾಣಿಕೆಗೆ ನಾನು ಮಾಡಿದ್ದೆ, ಅದು ಒಂದು ಇಂಗು ಗುಂಡಿಯನ್ನ ಮಾಡಿ ಒಂದು ನಾಗಬನ ಮಾಡಿದ್ನಲ್ಲ, ಆ ನಾಗಬನ ಬನದಲ್ಲಿ ನೆಟ್ಟಿ ಮಾಡಿದ್ದೆ ನಾನು. ಯಲ್ಲಾಪುರದಿಂದ ಮೀನು ಮರಿ ತಂದ್ಕೊಂಡು ದೊಡ್ಡ ಹಳ್ಳ ಬಂದವಾಗ ಅದು ಈ ಒಡ್ಡೆಲ್ಲ ಒಡೆದು ತೊಳ್ಕೊಂಡು ಹೋಗ್ಬಿಡ್ತು, ಭಾರಿ ನಷ್ಟ ಆಯ್ತು ಅದರಿಂದ. ಅದು ನಾವು ಸರ್ಕಾರದಿಂದ ಇದು ಮಾಡಿ ಏನು ಮಾಡ್ಕೊಂಡದ್ದಲ್ಲ, ಪ್ರಯತ್ನ ಪಟ್ಟಿ ನೋಡುವ ಅದೇ ಯಾವ ರೀತಿ ಬೆಳೀತದೆ ಅಂತ ಹೇಳಿ. ಬೆಳೆಸುವುದಕ್ಕೆ ಒಂದು ಮರಿ ನೋಡಿದೆ, ಉಳಿದು ಹೋಯ್ತದೆ, ಪೂರಾ ತೊಳೆದು ಹೋಯ್ತು. ಮಳೆ ಕೋಳಿ ಸಾಕಣೆ ಬಗ್ಗೆ, ಕೋಳಿ ಸಾಕಾಣಿಕೆ ಈಗ ಒಂದು ಶೆಡ್ ಮಾಡ್ಕೊಂಡಿದ್ದೇನೆ ನಾನು, ಕೋಳಿ ಊರ್ ಕೋಳಿ ಊರ ಕೋಳಿ ಊರ್ ಕೋಳಿ ಇಲ್ಲೆಲ್ಲ ಈ ಗಿರಿರಾಜ ಕೋಳಿಗಳೆಲ್ಲ ಸಿಗುದಿಲ್ವ? ಗಿರಿರಾಜ ಎಲ್ಲ ಕೋಳಿ ಸಿಗ್ತದೆ, ಆದ್ರೆ ಅದು ನಾಟಿ ಕೋಳಿ ಅಷ್ಟು ಫೇಮಸ್ ಅಲ್ಲ. ಫೇಮಸ್ ಅಲ್ಲ ನಾಟಿ ಕೋಳಿ ಅಷ್ಟು. ಮತ್ತೆ ಇನ್ನು ತರಲಿಲ್ಲ ನಾನು ಇಲ್ಲಿ, ನಮ್ಮ ಇವರು ಸ್ವರ್ಣದಾರ ಬೇಕಾಗಿತ್ತು ನನಗೆ. ಸ್ವರ್ಣದಾರ ಅಲ್ಲಿ ನಮ್ಮ ದೋಸ್ತರು ಒಬ್ರು ಮಂಗಳೂರಿನಲ್ಲಿ ಇದ್ದವ್ರು ಹೇಳ್ತಾರೆ, ಸ್ವರ್ಣದಾರ ದೊಡ್ಡ ಕೋಳಿ ಆಗ್ತದೆ ಹಾಗೆ ಅಂತೇಳಿ. ಇನ್ನು ಅದನ್ನು ಪ್ರಯತ್ನ ಪಡಬೇಕು, ಅದನ್ನು ಪ್ರಯತ್ನ ಪಡಬೇಕು, ತರಿಸಬೇಕು ಅಂತ ಹೇಳಿ ಇದ್ದೇನೆ. ಮೂಲತಃ ಕುಂದಾಪುರದ ಸಮೀಪದ ಶಂಕರನಾರಾಯಣ ಊರಿಂದ ಬಂದವಂತ? ಹೌದು, ನಮ್ಮ ಕುಟುಂಬ ಅಂತ ಹೇಳಲ್ಲ, ನಮ್ಮ ಜಾತಿ ಜನನೇ, ಬಹಳ ಸಣ್ಣ ಸಂಖ್ಯೆಯಲ್ಲಿ ಇದ್ದಾರೆ ನಾವು. ಸರಿ, ಈಗ ಶಂಕರನಾರಾಯಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಕ್ಷಗಾನ ಪ್ರಸಂಗಗಳನ್ನು ಕೂಡ ಬರೆದಂತ? ಹೌದು. ಈ ಅನುಭವದ ಬಗ್ಗೆ ಹೇಳಿ, ಈ ಪ್ರಸಂಗವನ್ನು ಬರೆಯುವಂತಹ ಒಂದು ಪ್ರಯತ್ನ ಹೇಗೆ ಪ್ರಾರಂಭ ಆಯಿತು? ಅದು ನಮ್ಮ ಊರಲ್ಲಿ ಮೂಲ ಶಂಕರನಾರಾಯಣ ಅಂತ ಹೇಳಿ, ಕುಂದಾಪುರದ ಶಂಕರನಾರಾಯಣ, ಅಲ್ಲಿ ನಮ್ಮ ಭೂತಳ ಪಾಂಡ್ಯನ ಕಾಲದಲ್ಲಿ ಅಳಿನ ಸಂತಾನವನ್ನು ವಿರೋಧ ಮಾಡಿಕೊಂಡು ನಮ್ಮ ಒಂದು ಗುಂಪು ಕೆಲವೊಂದು ಜನರನ್ನ ತಕೊಂಡು ಒಂದು 8 ಸಮಾಜವನ್ನ ನಮ್ಮ ಜೊತೆಯಲ್ಲಿ ಕರ್ಕೊಂಡ್ಬಂದು 7 ಸಮಾಜವನ್ನ ಕರ್ಕೊಂಡು ಬಂತು ಅಂತ ಹೇಳ್ಕೊಂಡು ನಮ್ಮ ಪೂರ್ವಿಕರು ಹೇಳ್ತಾರೆ. ಸರಿ, ಅದಕ್ಕಾಗಿ ಅಲ್ಲಿ ಆ ದೇವಾಲಯ ಇಲ್ಲಿಯೂ ನಾವು ತಂದು ಆ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಆ ದೇವರಿಗೆ ಇವು ದೇವಾಲಯವನ್ನು ಕಟ್ಟಿದ್ದಾರೆ ತೆಂಕಣಕೇರಿಯಲ್ಲಿ. ಅಲ್ಲಿ ತೆಂಕಣದಿಂದ ಬಂದವರಾದ್ದರಿಂದ ಈ ನಮ್ಮ ಊರಿಗೆ ತೆಂಕಣ ಅಂತೇಳಿ ಹೆಸರಿಟ್ಟಿದ್ದೇವೆ. ಮತ್ತೆ ಆ ಶಂಕರನಾರಾಯಣದಲ್ಲಿ ಇದ್ದಂತ ಕೆರೆ ಎಲ್ಲ ನಿರ್ಮಾಣ ಇಲ್ಲಿಯೂ ಆಗಿದೆ. ತೆಂಕಣಕೇರಿ ಶಂಕರನಾರಾಯಣ, ತೆಂಕಣಕೇರಿ ಶಂಕರನಾರಾಯಣ ಇಲ್ಲಿ. ಆದ್ರೆ ಅದು ಮೂಲ ಮೂರ್ತಿ ಮಾತ್ರ ಕುಂದಾಪುರ ಶಂಕರನಾರಾಯಣ. ಸರಿ ಸರಿ. ಈಗ ಅಲ್ಲಿಂದ ಇಲ್ಲಿ ನಾವು ತಂದು ಇಲ್ಲಿ ಇದು ಮಾಡಿದ ಮೇಲೆ ಅಲ್ಲಿಯೂ ಮೂಲ ದೇವಸ್ಥಾನಕ್ಕೂ ಹೋದರುವ ಅವರು ಅದರ ಯಕ್ಷಗಾನವನ್ನು ಬರೀಲಾಗಿದೆ. ನಾನು ಅದರ ಪ್ರಸಂಗದ ಪಟ್ಟಿಯನ್ನು ಬಹಳ ಕೇಳ್ತಾ ಇದ್ದೆ ಅವರಿಗೆ. ಆಮೇಲೆ ನಮ್ಮ ತಾಯಿ ಒಬ್ಳು ತೀರ್ಕೊಂಡ್ತು, ಇಲ್ಲಿ ಒಂದು ಗೋಪುರಕ್ಕೆ ಒಂದು ಕಳಶ ಕೊಡಬೇಕು ಅಂತ ಹೇಳುವಂತ ಉದ್ದೇಶ ಇತ್ತು. ಆಮೇಲೆ ಅಲ್ಲಿ ಯಾರೋ ಬೇರೆಯವ್ರು ಕೊಡ್ತೀವಿ ಅಂತ ಹೇಳಿದ್ರು. ಅದು ನಮ್ಮ ಆಡಳಿತ ಮಂಡಳಿಯವರು ಸ್ವಲ್ಪ ನಿರ್ಲಕ್ಷ್ಯ ತೋರಿದ್ರು. ನನಗೇನಾಯ್ತು, ನನ್ನ ತಾಯಿ ಹೆಸರಿನಲ್ಲಿ ಒಂದು ನೆನಪಿಗೆ ಒಂದು ಯಕ್ಷಗಾನ ಬರದೆ ಒಂದು ಪ್ರಸಂಗ ಮಾಡಿಬಿಡುವ ಅಂತ ಹೇಳುವಂತ ಉದ್ದೇಶ ನನ್ನ ಮನಸ್ಸಿನಲ್ಲಿ ಬಂತು. ಆವಾಗ ನಾನು ಅದರ ಕಥೆಯನ್ನ ಸಂಗ್ರಹ ಮಾಡಿ ಕುಂದಾಪುರ ಅಲ್ಲಿ ಸಿದ್ದಾಪುರ ಅಲ್ಲೆಲ್ಲ ಎರಡು ಮೂರು ಕಡೆಗೆ ಶಂಕರನಾರಾಯಣ ಇದೆ ಯಾವ್ಯಾವ ರೀತಿ ಇದೆ ಕಥಾನಕ ಅಂತೇಳಿ ಮೂಲ ಶಂಕರನಾರಾಯಣ ಕಥೆಯನ್ನ ಬರೆದು ಅದನ್ನ ಉದ್ಘಾಟನೆ ಮಾಡಿಸಿ ನಮ್ಮ ತಾಯಿಗೆ ಅರ್ಪಣೆ ಮಾಡಿದ್ದೇನೆ. ಅದು ಸರ್, ಈಗ ಬೇರೆ ಬೇರೆ ಪ್ರಸಂಗಗಳನ್ನ ಬರೆದಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ, ಯಾವ್ಯಾವ ಪ್ರಸಂಗಗಳ ಬಗ್ಗೆ ಯಕ್ಷಗಾನ ಪ್ರಸಂಗವನ್ನ ಬರೆದಿದ್ದೀರಿ? ಈಗ ಅದು ಕುಂದಾಪುರದಾಯ್ತು, ಶಂಕರನಾರಾಯಣ ಕ್ಷೇತ್ರ ಮಹಾತ್ಮೆ. ಅಲ್ಲಿಂದ ಮೂರ್ತಿಯನ್ನು ಇಲ್ಲಿ ತಂದು ಸ್ಥಾಪನೆ ಮಾಡಿದ ಬಗ್ಗೆ ಅದರ ಬಗ್ಗೆ ಒಂದು ಯಕ್ಷಗಾನ ಬರೆದೆ ನಾನು, ಒಂದು ತೆಂಕಣದ ಶಂಕರನಾರಾಯಣ ಅಂತೇಳಿ. ಅದಾದ ನಂತರದಲ್ಲಿ ನಮ್ಮ ಈ ನಮ್ಮ ಸುತ್ತಮುತ್ತಲಿನ ಅನೇಕ ದೇವರುಗಳು ಅವರು ಕೆಲವರು ಹೇಳಿದ್ರು ನಮ್ಮ ದೇವರದ್ದು ಬರೀಬೇಕು ನೀವು ಅಂತೇಳಿ. ಮಹಾಸತಿ ಚರಿತ್ರೆ ಅಂತೇಳಿ ಅದು ನಮ್ಮ ಬೆಳಂಬಾರ ಅಧಿದೇವತೆ, ಅದು ಸುಗ್ಗಿ ಉತ್ಸವ ಎಲ್ಲ ಹೋಳಿ ಎಲ್ಲ ಆಗ್ತದೆ, ಅದರ ಅಧಿದೇವತೆಯ ಪುಸ್ತಕವನ್ನು ಯಕ್ಷಗಾನ ರೂಪಾಂತರ ಮಾಡಿ ಅದನ್ನು ಯಕ್ಷಗಾನ ಮಾಡಿಸಿದ್ದೇನೆ ನಾನು. ಅದಾದ ನಂತರ ನಮ್ಮ ಗೋವಾದಿಂದ ಬಂದು ಇಲ್ಲಿ ನೆಲೆಗೊಳ್ತಾರೆ ಅವರು, ಅವರು ಗೋವಾದಿಂದ ವಲಸೆ ಬಂದ್ಕೊಂಡು ಇಲ್ಲಿರ್ತಾರೆ ಅಂಕೋಲಾದಲ್ಲಿ. ಆವಾಗ ಅಲ್ಲಿ ಒಂದು ಒಂದು ಪವಾಡ ಆಗ್ತದೆ, ಹಾವು ಮತ್ತು ಇಲಿ ಒಂದೇ ಕಡೆಗೆ ಇರುವಂತ ಒಂದು ಸ್ಥಳವನ್ನು ಗುರುತಿಸಿಕೊಂಡು ಮಾರ್ಕಾಂಡೆ ಎನ್ನುವಂತ ಮುನಿ ಅಲ್ಲಿ ಸಜೀವ ಸಮಾಧಿ ಆದಂತ ಸ್ಥಳ ಅದು. ಅಲ್ಲಿಯ ಜನ ಏನಂದ್ರು ಇಲ್ಲಿಂದ ಒಂದು ಯಕ್ಷಗಾನ ಬರೀಬೇಕು ಅಂತ. ಆಮೇಲೆ ಅಳ್ಳಕ್ಕಿ ಕ್ಷೇತ್ರ ಮಹಾತ್ಮೆ ಅಂತ ಹೇಳುವಂತ ಅದು ಒಂದು ಬರೆದೆ ನಾನು. ಅದಾದ ನಂತರದಲ್ಲಿ ನಾನು ಈ ಧರ್ಮ ವಿಜಯ ಮಹಾಭಗವಾಧ್ವಜ ಅದಂತ ಹೇಳಿದ್ರೆ ಈ ನಮ್ಮ ಭಗವಾಧ್ವಜವನ್ನ ರಾಜಕೀಯವಾಗಿ ಬಳಸುವುದಕ್ಕೆ ನನಗೆ ವೈಯಕ್ತಿಕವಾಗಿ ಮನಸ್ಸಿಲ್ಲ ನಾನು ಆ ರೀತಿ, ಯಾಕಂದ್ರೆ ಅದು ಧರ್ಮಧ್ವಜ ಆದ್ದರಿಂದ ದೇವಾಲಯದ ತುತ್ತ ತುದಿಗೆ ಇರಬೇಕಾದದ್ದು, ಧರ್ಮಧ್ವಜವನ್ನೇ ಹಿಡಿದು ಒಂದು ಯಕ್ಷಗಾನ ಬರೀಬೇಕಂತ ಹೇಳಿ ಅದು ಆ ರೀತಿಯಾದಂತದ್ದು. ನಮ್ಮ ದೇಶವನ್ನು ಆಕ್ರಮಣ ಮಾಡಿದ ಮಿಲೆಂಚರು ಮತ್ತೆ ಇವರು ಮೊಘಲರು ಯಾವ ರೀತಿ ಆಕ್ರಮಣ ಮಾಡಿದ್ದಾರೆ, ನಮ್ಮ ದೇಶ ಜನನೇ ಅವರಿಗೆ ಸಪೋರ್ಟ್ ಮಾಡಿದ್ರಿಂದ ಅವರು ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕಾಯ್ತು ಅನ್ನೋ ಹೇಳುವುದರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಆ ಯಕ್ಷಗಾನವನ್ನು ನಾನು ಮಾಡಿ ನಮ್ಮ ಊರಿನ ಶಾಲೆಯ ಶತಮಾನೋತ್ಸವದಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಪ್ರದರ್ಶನ ಮಾಡಿದ್ದೇನೆ. ಈ ಒಂದು ಪ್ರಸಂಗದ ಒಂದು ಪದವನ್ನು ಹೇಳಬಹುದು ನಮ್ಮ ಕೇಳುಗರಿಗೆ? ಹೇಳಬಹುದು. ಅದು ನಮ್ಮ ಊರಿನಲ್ಲಿ ಬಂಡಿ ಹಬ್ಬ ಆಗ್ತದೆ, ಅದು ಆ ಹಬ್ಬವನ್ನ ಅಲ್ಲಿ ನಾನು ಸ್ವಲ್ಪ ಇದಕ್ಕೆ ತಂದಿದ್ದೇನೆ ನಾನು, ಯಾಕಂದ್ರೆ ಅವ ಗಂಡ ಹೆಂಡತಿಗೆ ಹೇಳ್ತಾನವ. ಹಬ್ಬ ಬಂದಿಹುದು ಹಬ್ಬ ನಮ್ಮ ಬಂಡಿ ಹಬ್ಬ, ಹಬ್ಬ ಬಂದಿಹುದು ಹಬ್ಬ ನಮ್ಮ ಅಂಕೋಲೆ ಬಂಡಿ ಹಬ್ಬ, ಸಡಗರವು ತಂದಿಹುದಿಂತು ಎಲ್ಲದಕ್ಕೂ ಆ ದಿನಕ್ಕೆ ಹಿರಿಯರ ಓಲೈಸುವಂತೆ, ಅಕ್ಕಿ ರೊಟ್ಟಿಗೆ ಕೋಳಿಯ ಸಾರು ಭೋಜನವ ಎಲ್ಲರೂ ಕುಳ್ಳಿ ತುಂಬನಲ್ಲಿ ಅಂದ್ರೆ ಹೆಂಡತಿಗೆ ಅವನು ಹೇಳ್ತಾನೆ ಎಲ್ಲಾ ಕುಟುಂಬದವರು ನಿಮ್ಮ ಬಂಧು ಬಳಗವನ್ನ ಕರಿ, ಮತ್ತೆ ಬಂಡಿ ಹಬ್ಬ ಬಂದಿದೆ, ಬಂಡಿ ಹಬ್ಬದಲ್ಲಿ ಈ ಅನ್ನ ಸಾರು ಕೋಳಿ ಸಾರು ಎಲ್ಲ ಮಾಡಿ ಜನರು ಕುಟುಂಬದವರು ಬಂಧು ಬಳಗವನ್ನು ಕರೆದ ಉಣಬಡಿಸಬೇಕು ಅಂತ ಹೇಳುವುದರ ಬಗ್ಗೆ ಅವ ಒಂದು ಸಂಕ್ಷಿಪ್ತವಾದಂತ ಒಂದು ಹಾಡು ಹೇಳ್ತಾನೆ. ಅದರದ್ದು ಒಂದು ಸನ್ನಿವೇಶ ಇದು. ಸರಿ, ಈಗ ಯಕ್ಷಗಾನ ಪ್ರಸಂಗವನ್ನು ಬರೆಯುವುದರ ಜೊತೆಗೆ ನೀವು ಯಕ್ಷಗಾನದಲ್ಲಿ ಪಾತ್ರಧಾರಿಯು ಕೂಡ ನಟಿಸಿದಂತ, ಹೌದು ಹೌದು, ಆ ಅನುಭವದ ಬಗ್ಗೆ ಹೇಳಿ. ಈಗ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದೆ ನಾನು ಮೊದಲು ಸುಮಾರು 13 ನಾಟಕದಲ್ಲಿ ಪಾತ್ರ ಹಾಕಿದ್ದೇನೆ. ಯಾವ ಯಾವ ಪಾತ್ರ? ಕೆಲವೊಂದು ಸಿದ್ದಪ್ಪ ಹಿಂಗೆ ಹಾಸ್ಯ ಪಾತ್ರದಲ್ಲಿ, ಆವಾಗ ಹೆಲನ್ ಮಾಲಾಶ್ರೀ ಅವರೆಲ್ಲ ಬರ್ತಿದ್ರು, ಅವ್ರ ಜೊತೆಯಲ್ಲೆಲ್ಲ ಮೊದ್ಲು ಪಾತ್ರ ಹಾಕೋದು ಮೊದ್ಲು ಪ್ರಾಯದಲ್ಲಿ. ಆಮೇಲೆ ಅವರು ಯಾವ್ದೋ ಜಗಳಕ್ಕೆ ಯಕ್ಷಗಾನ ಮಾಡಿಬಿಟ್ರು. ಅವಾಗ ಒಬ್ರು ಜೇನ್ ಹೆಗಡಿ ಅಂತ ಹೇಳಿ ಒಬ್ರು ಶಿರ್ಸಿಯಿಂದ ಸಂಪಕಂಡದಿಂದ ಬಂದಿದ್ರು. ಅವರು ಅವ್ರದ್ದು ನೆನಪಿದ್ದಂತ ಹೇಳಿದ್ರೆ ಮಾರುತಿ ಪ್ರತಾಪದಲ್ಲಿ ಅವರು ಬಲರಾಮನ ಪಾತ್ರ ಮಾಡಿದ್ರು. ನಾನು ಕೃತಮ ಅವರಮ್ಮನಾಗಿ ಪಾತ್ರ ವಹಿಸಿದ್ದೆ ಅಲ್ಲಿ. ಸರಿ, ತಕ್ಷಣ ಅಂದ್ರೆ ವ್ಯವಸ್ಥಿತವಾಗಿ ನೀವು ಯಕ್ಷಗಾನವನ್ನ ಕಲ್ತಿದ್ದೀರಾ? ವ್ಯವಸ್ಥಿತವಾಗಿ ಕಲ್ತದ್ದಲ್ಲ, ತಾಳಮ ಅವೆಲ್ಲ ಕಲೀಲಿಕ್ಕೆ ನಾವು ಮನೆಯಲ್ಲೇ ಒಬ್ಬನೇ ಆದದ್ರಿಂದ ನಮ್ಮ ತಾಯಿ ಎಲ್ಲಿ ಹೋಗ್ಲಿಕ್ಕೂ ಬಿಡ್ಲಿಲ್ಲ, ಯಕ್ಷಗಾನ ಕಲೀಲಿಕ್ಕೂ ಬಿಡ್ಲಿಲ್ಲ, ಏನೂ ಇಲ್ಲ. ಮುದ್ದಿನಲ್ಲಿ ಸಾಕೊಂಡು ಯಕ್ಷಗಾನ ನೋಡ್ತಾ ಇದ್ರಿ? ಹಾ, ಯಕ್ಷಗಾನ ನೋಡ್ತಿದ್ದೆ ಅಷ್ಟೇ. ಆಮೇಲೆ ತಾಳಮದ್ದಲೆಯಲ್ಲಿ ಕೂಡ ಅರ್ಥಧಾರಿಯಾಗಿ, ತಾಳಮದ್ದಲೆಯಲ್ಲಿ ನಾನು ಜಬ್ಬರ್ ಸುಮೋ ಇವ್ರ ಸಂತಿಗೆ ಮತ್ತು ಬೇರೆ ಬೇರೆ ಕಡೆಗೆಲ್ಲ ಸಣ್ಣ ಪುಟ್ಟದ್ದು ಮಾಡಿದ್ದೇನೆ. ಈಗ ಇತ್ತು, ಮುಂದೆ 27ನೇ ತಾರೀಕಿಗೂ ಇದೆ ಒಂದ್ ಕಡೆಗೆ ಹೇಳಿದ್ದಾರೆ, ನೋಡ್ಬೇಕು ಏನಾಗ್ತದೆ ಅಂತ. ಈಗ ಹೊಸ ಹೊಸ ಪ್ರಸಂಗವನ್ನ ಬರೆಯುವಂತಹ ಸಂದರ್ಭದಲ್ಲಿ ಈ ಕಥೆಯ ಆಯ್ಕೆ ಎಲ್ಲ ಹೇಗೆ ಮಾಡ್ತೀರಿ, ಏನು ಆಧಾರದಲ್ಲಿ ಮಾಡ್ತೀರಿ? ಈಗ ನಾನು ಕಥೆಯನ್ನ ಆಯ್ಕೆ ಮಾಡುವಾಗ ದೇವರಲ್ಲಿ ಹೋಗಿ ಪ್ರಶ್ನೆ ಮಾಡ್ತೇನೆ, ಪ್ರಸಾದ ತೆಗಿತೇನೆ, ಯಾವ ಕಥೆ ಬೇಕು ಅದು ಯಾವ ರೀತಿಯಲ್ಲಿ. ಹೀಗೆ ನಾನು ನನ್ನ ಸೊಕ್ಕಿನಲ್ಲಿ ಯಾವುದೋ ಒಂದು ದೇವರದ ಏನೋ ಹಿಂಗೆ ನಿಂದೆ ಮಾಡುವುದಕ್ಕೆ ಏನೇನೋ ಅಂತ ಹೇಳಿ ಬರೆಯುವುದಿಲ್ಲ ನಾನು, ಒಂದು ರೀತಿಯ ದೈವ ಪ್ರೇರಣೆ. ಅದನ್ನ ನಾನು ಕೆಲವೊಂದು ದೇವರಲ್ಲಿ ಹೋಗಿ ಪ್ರಸಾದ ಆದ ನಂತರದಲ್ಲಿ ತುಂಬಿ ಹೊಂಗನ ಪ್ರಸಾದ ಆಗ್ತದೆ ನಮ್ಮ ಕಡೆ, ಪ್ರಸಾದ ಆದ ನಂತರ ಈ ಯಕ್ಷಗಾನ ಬರೀಬಹುದು ಅಂತ ಅಲ್ಲಿ ಹುಕುಂ ಮಾತ್ರ ಬರುವುದು. ಹೀಗೆ ಕೆಲವೊಂದು ಕಡೆಗೆ ಬರೆದು ನಂತರದಲ್ಲಿ ಅದು ನನಗೆ ಕೊಡು, ನಾನು ಕೊಡ್ತೇ ಇಲ್ಲ ಹಿಂಗೆ ಜಗಳ ಮಾಡ್ಕೊಂಡು ಹೇಳಿ ಆ ಪ್ರಸಂಗ ಕೊಡದೇ ಇದ್ದು ಅದು ನನ್ನ ಹತ್ರ ಇದೆ. ಈಗುವ ಕೆಲವೊಂದು ಜನ ಹಾಗೂ ಮಾಡೋದುಂಟು, ಬರಿಸುವಾಗ ಬರೀರಿ ಅಂತ ಹೇಳಿ ಆಮೇಲೆ ಬರೆದಾದ್ಮೇಲೆ ನನ್ನ ಹೆಸರಿನಲ್ಲಿ ಪ್ರಿಂಟ್ ಮಾಡ್ತೇನೆ ಕೊಡಿ, ಅವಾಗೆಲ್ಲ ಕೊಡು, ನಾ ಕೊಡುದಿಲ್ಲ, ನನ್ನ ಹೆಸರಿನಲ್ಲಿ ಹಂಗೆ ಉಳಿದು ಹೋಗಲಿ, ಕೊಡುದಿಲ್ಲ ನಾನು ಅಂತ ಹೇಳ್ಕೊಂಡು ಕೊಡದಿದ್ದಂತಹದ್ದು ಉದಾಹರಣೆಗಳಿವೆ. ಒಂದು ಪ್ರಸಂಗವನ್ನ ಬರೆದ ನಂತರ ಅದರ ಒಂದು ರಂಗ ಪ್ರಯೋಗ ಮಾಡಬೇಕಿದ್ರೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಳ್ತೀವಿ? ಪೂರ್ವ ಸಿದ್ಧತೆ ಅಂತ ಹೇಳಿದ್ರೆ ಅದು ಜನರನ್ನು ನಮ್ಮ ಊರಿನ ಸ್ಥಳೀಯ ಕಲಾವಿದರನ್ನೇ ನಾನು ಹೆಚ್ಚಿಗೆ ಇದು ಮಾಡ್ತೇನೆ. ಸರಿ, ಸ್ಥಳೀಯ ಕಲಾವಿದರನ್ನ ಇದು ಮಾಡಿ ಮತ್ತೆ ಅವರಿಗೆ ಆಗಿಂದಾಗೆ ಹೇಳ್ಬೋದು ಟ್ರೈನಿಂಗ್, ಹೀಗೆ ಹೋಗ್ಬೇಕು, ಹೀಗೆ ಹೋಗ್ಬೇಕು, ಹೀಗೆ ಹೋಗ್ಬೇಕು, ಈ ಹಾಡು ಬಂದವಾಗ ಈ ರೀತಿ ಮಾತಾಡ್ಬೇಕು, ಇದು ಈ ರೀತಿಯಲ್ಲಿ ಆ ರೀತಿ ಮಾತಾಡಿದ್ರೆ ಅದು ಪೂರ್ತಿ ಫೇಲ್. ಒಂದು ವಾರಲ್ಲ ತರಬೇತಿ ಬೇಕಾಗ್ತದೆ? ಒಂದು ವಾರಲ್ಲ, ಆಗಂದಾಗೆ ತರಬೇತಿ. ಓಹೋ, ಆಗಂದಾಗೆ ಪ್ರಸಂಗ ಪಟ್ಟಿ 7 ಗಂಟೆಗೆ ಯಕ್ಷಗಾನ 7:30 ಸ್ಟಾರ್ಟ್ ಆಗ್ತದೆ ಅಥವಾ 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಂದ್ರೆ 6 ಗಂಟೆಗೆ ಅವ್ರಿಗೆ ಒಂದು ತಾಸು ಈಗ ಅಷ್ಟು ಜನರನ್ನು ಒಂದು ಕಡೆಗೆ ಭಾಗವತರು ಕುಳಿಸ್ಕೊಂಡು ಹೇಳ್ಬೋದು. ಅವ್ರು ಹೇಳುವಾಗ ಇದು ನೋಡಿ ಇದು ಕಟ್ ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಅದೇ ರೀತಿ ಹಾಡಿ, ಮತ್ತೆ ನಾನು ಬರ್ದಂಗೆ ಹಾಡಿದೆ ಹಾಡ್ಲಿಲ್ಲ ಅಂತ ಹೇಳುವಂತದ್ದಿದ್ದಿಲ್ಲ, ಮತ್ತೆ ನಿಮ್ಗೆ ಅನುಕೂಲ ಆಗುವ ಹಾಗೆ ನೀವು ಪಾತ್ರ ಮಾಡಿ ಅಂತ ಹೇಳ್ಕೊಂಡು. ಸಾಮಾನ್ಯವಾಗಿ ಪ್ರಸಂಗಗಳೆಲ್ಲ ಒಂದು 2.5-3 ತಾಸಲ್ಲಿ ಮುಗಿಯುವಂತಹದ್ದು? ಹಾ, 3.5 ತಾಸು ಮಾತು ಮಾತುಕತೆ ಏನಾದ್ರು ಮಾಡಿದ್ರೆ ಅಂದ್ರೆ ಪ್ರಸಂಗವನ್ನು ಒಂದ್ಸಲ ಮಾಡೋದು, ಮತ್ತೊಂದ್ಸಲ ಮಾಡಿದ್ರೆ ಅದು 4 ತಾಸು 8 ತಾಸು 3 ತಾಸು 5 ತಾಸು ಹಿಂಗಾಗ್ತದೆ. ಈಗ ಶಂಕರನಾರಾಯಣ ಕ್ಷೇತ್ರ ಮಹಾತ್ಮೆಯೆಲ್ಲ ಇಲ್ಲಿ ಅಂಬದಳ್ಳಿಯಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ, ಅದು ನನ್ಗೆ ಹೇಳಿದ್ರು ಒಬ್ರು, ನಾಗೇಶ್ ಅಂತ ಹೇಳುವ ನಮ್ಮೂರಿನಲ್ಲಿ ಇದ್ದರು ಅಂಬದಳ್ಳಿಯಲ್ಲಿ, ನಾನು ಪುಸ್ತಕ ತಗೊಟ್ಟಿದ್ದೆ, ನೀನೇ ಇದು ಬರೆದು ಇಲ್ಲಿ ಮಾಡಿದ್ದಾರೆ ಯಾವ್ದೋ ಒಂದು ದೇವಸ್ಥಾನ ಉದ್ಘಾಟನೆ ಅಂತ ಹೇಳಿ. ಎಲ್ಲೆಲ್ಲಿ ಯಾರ್ಯಾರು ಮಾಡ್ತಿದ್ದಾರೆ, ನಾನು ಅದು ಮಾಡುವವರಿಗೆ ನಮ್ಮದು ಲೇಖಕರದ್ದು ಅಂತ ಹೇಳಿ 500 ರೂಪಾಯಿ ಕಳಿಸು 100 ಕಳಿಸು ಅವೆಲ್ಲ ಇಲ್ಲ, ಲೋಕಾರ್ಪಣೆ ಮಾಡಿದ್ಮೇಲೆ ಯಾರು ಬೇಕಾದ್ರೂ ಮಾಡಿ ಹೋಗ್ಲಿ, ನಮ್ಗದು ಆದದ್ದೇ ಮುಖ್ಯ, ಎಲ್ಲಿ ಬೇಕಾದ್ರೂ ಹೋಗ್ಲಿ, ಅಲ್ಲಿ ಮತ್ತೆ ಅಲ್ಲಿ ನಾವು ಪ್ರಶ್ನೆ ಮಾಡಕ್ ಹೋಗುವಂತದ್ದಿಲ್ಲ. ನೀವು ಬರೆದಂತಹ ಒಂದು ಪ್ರಸಂಗ ಯಾವುದೋ ಒಂದು ವೇದಿಕೆಯಲ್ಲಿ ಪ್ರಸಂಗದ ಒಂದು ಯಕ್ಷಗಾನ ನಡೀತಾ ಇದೆ ಅಂತ ಇಟ್ಕೊಳ್ಳಿ, ಅಂತದಕ್ಕೆ ನೀವು ಆಕಸ್ಮಿಕವಾಗಿ ಹೋಗಿದ್ದು ಅಂತ ಇದೆಯಾ? ಇಲ್ಲ, ಹಂಗೆ ಏನು ಆದದ್ದಿಲ್ಲ. ಇಲ್ಲ, ನೀವು ಹೋಗಿ ನೋಡಿದ್ದಿದೆ? ಅಲ್ಲ, ಬೇರೆ ಪ್ರಸಂಗ ನೋಡಿದ್ದೆ. ನಿಮ್ಮ ಪ್ರಸಂಗ? ಇಲ್ಲ ಇಲ್ಲ ಇಲ್ಲ, ಬೇರೊಂದು ಊರಲ್ಲಿ ಹೋಗಿ? ಇಲ್ಲ ಇಲ್ಲ, ನಂಗಂತ ಹೇಳಿದ್ರೆ ಊರ್ ಬಿಟ್ಟು ಹೋಗೋದಕ್ಕೆ ಬಾರಿ ಕಷ್ಟ. ಮನೆಯಲ್ಲಿ ಅಂದ್ರೆ ಮನೇಲಿ ಇಬ್ಬರೇ ಇವ್ರು ನಾವು ಮನೇಲಿ, ಅದಕ್ಕಾಗಿ ಎಲ್ಲೂ ಬೇರೆ ಕಡೆಗೆ ಹೋಗುವಂತದ್ದಿಲ್ಲ. ಆದ್ರೆ ಸನ್ಮಾನ ಬಿನ್ಮಾನ ಮಾಡುವುದಕ್ಕೆ ಬೇರೆ ಕಡೆ ಕರ್ಕೊಂಡು ಹೋದಿದೆ. ಸರಿ, ಈಗ ಕೃಷಿಯ ಜೊತೆ ಜೊತೆಗೆ ಇಂಥ ಎಲ್ಲ ಹವ್ಯಾಸಗಳಿಗೂ ಕೂಡ ನಿಮಗೆ ಸಮಯ ಅವಕಾಶ ಆಗ್ತದ? ಈಗ ಸಮಯ ಮಾಡ್ಕೊಳ್ತೇನೆ, ಈಗ ಯಾಕಂತ ಹೇಳಿದ್ರೆ ಈಗ ನಾಗಬನ ನಿರ್ಮಾಣ ಮಾಡಿದ್ದೇನಲ್ಲ, ಅದಕ್ಕೆ ಸುಮಾರಷ್ಟು ಗಿಡ ನೆಟ್ಟದ್ದು, ಅದು ಕೊಡನಲ್ಲಿ ಹಗಲ್ ಮೇಲೆ ಹೊತ್ಕೊ ಹೋಗಿ ಅದಕ್ಕೆ ನೀರು ಹೋಯ್ಬೇಕು. ಹಂಗೆ ಏನೇನು ಗಿಡ ಹಾಕೊಂಡಿರಿ? ಅದ ಈಗ ಅದಕ್ಕೆ ಅಂಕೋಲ ಗಿಡ ಅಂತ ಹೇಳಿ ಒಂದು 6 ಗಿಡ ಇದೆ, ಬಿಲ್ವ ಅಶ್ವತ್ಥ, ಬಿಲ್ವ ಇದೆ, ರಕ್ತ ಚಂದನ ಇದೆ, ಮತ್ತೆ ಮುತ್ತುಗ ಇದೆ, ಕದಂಬ ಇದೆ, ನಾಗಸಂಪಿಗೆ ಇದೆ, ಸುರ್ಗಿ ಇದೆ, ಕದಂಬ ಇದೆ, ಮತ್ತೆ ನೆಲ್ಲಿ ಇದೆ, ಮತ್ತೆ ಇದು ಯಾವ್ದಂತ ಹೇಳಿದ್ರೆ ಕೇದಿಗೆ, ಹಾ ಕೇದಿಗೆ ಅಲ್ಲ, ಅಶೋಕ ಗಿಡ ಇದೆ, ಅಶೋಕ ಗಿಡ ಇದೆ, ಮತ್ತೆ ರಕ್ತ ಹೊನ್ನೆ, ಬೀಟೆ, ಇಲ್ಲ ಬಾಳ ಗಿಡ ನೆಟ್ಟಿದ್ದೇನೆ. ಹೀಗೆ ಅದಕ್ಕೆಲ್ಲದಕ್ಕೂ ಒಂದೊಂದು ಕಟ್ಟೆ ಕಟ್ಟು ಹೋಮ ಹಾಕ್ಬೇಕಂತ ಹೇಳುವುದು ನಂದು, ಇದು ಇದುವರೆಗೆ ಆಗಲಿಲ್ಲ, ಆಗ್ಬಹುದು ಆಗ್ಬಹುದು ಅಂತ ಹೇಳಿ. ಬಹಳ ಸಂತೋಷ ನಾಗರಾಜ್ ನಾರಾಯಣ ನಾಯ್ಕ ಅವರೇ. ಕೃಷಿಯ ಜೊತೆ ಜೊತೆಗೆ ಹವ್ಯಾಸವಾಗಿ ಯಕ್ಷಗಾನ ಪ್ರಸಂಗವನ್ನು ಬರೆಯುವಂತಹದ್ದು ಮತ್ತು ಭಾಗವಹಿಸುವ ಒಂದು ಹವ್ಯಾಸವನ್ನು ಇಟ್ಕೊಂಡಿದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಮತ್ತು ಹವ್ಯಾಸಿ ಯಕ್ಷಗಾನ ಪ್ರಸಂಗಕರ್ತೃ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದಿರುವ ಅಂಕೋಲಾ ತೆಂಕಣಕೇರಿಯ ನಾಗರಾಜ್ ನಾರಾಯಣ ನಾಯ್ಕ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ನಮಸ್ತೆ, ನಾನು ಹರಿಕಾ ಮಂಜುನಾಥ್. ಹೆಣ್ಣು ಮಕ್ಕಳು ಓದಿದ್ರೆ, ಹೆಣ್ಣು ಮಕ್ಕಳು ಎಜುಕೇಟ್ ಆದ್ರೆ ಕೇವಲ ಒಂದು ಮನೆ ಅಲ್ಲ, ತಾವು ಇರುವಂತ ಮನೆ ಮುಂದೆ ತಾವು ಹೋಗುವಂತ ಮನೆ, ಎರಡು ಮನೆಗಳನ್ನ ಸುಧಾರಿಸ್ತಾರೆ, ಎರಡು ಮನೆಗಳನ್ನ ಎಜುಕೇಟ್ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಹೆಣ್ಣು ಮಕ್ಕಳು ಎಜುಕೇಟ್ ಆಗಬೇಕಾಗಿದೆ ಅಂತ ಹೇಳೋದು. ದಯವಿಟ್ಟು ಹೆಣ್ಣು ಮಕ್ಕಳನ್ನ ಎಜುಕೇಶನ್ ಇಂದ ವಂಚಿತರನ್ನಾಗಿ ಮಾಡಬೇಡಿ, ಅವರನ್ನ ಕರ್ಕೊಂಡು ಓದಿಸಿ. ಅದಕ್ಕೆ ನಿಮಗೆ ನಾನೇ ಉದಾಹರಣೆ ಆಗಬಹುದೇನೋ ಅಂತ ಭಾವಿಸ್ತೀನಿ. ನಮಸ್ಕಾರ, ನಾನು ಕಲಾವಿದೆ ಶೋಭಾ ರಾಘವೇಂದ್ರ. ಮಗ ಹುಟ್ಟದ ಅಂದ್ರೆ ಅಷ್ಟು ಸಂಭ್ರಮ ಪಡ್ತಿರಲ್ಲ, ಮಗಳಾಗಿ ಯಾಕೆ ಬೇಡ ನಿಮಗೆ? ಬೇಡರಿ, ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜನ ಉಳಿಸಿ. ಹುಟ್ಟೋ ಮಗು ಯಾವ್ದಾದ್ರೆ ಏನಂತೆ, ಗಂಡು ಮಾಡೋ ಕೆಲಸಗಳನ್ನೆಲ್ಲ ಈಗ ಹೆಣ್ಣು ಮಾಡೇ ಮಾಡ್ತಾಳೆ. ಏನ್ರಲ್ಲಿ ಕಡಿಮೆ ಆಗಿದ್ದಾಳೆ ಹೇಳಿ ಹೆಣ್ಣು? ಗಂಡು ಎಷ್ಟು ಮುಖ್ಯನೋ ಹೆಣ್ಣು ಅಷ್ಟೇ ಮುಖ್ಯ. ಇದನ್ನ ತಿಳ್ಕೊಂಡು ಜನಗಳು ಮುಂದುವರಿಬೇಕು. ಅದು ಬಿಟ್ಟು ಅದು ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು, ಇಂಥವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಾಯಿಯ ಆರೋಗ್ಯ ದೈಹಿಕ ಆರೋಗ್ಯದ ಕೈಗನ್ನಡಿ. ಅನೇಕ ದೈಹಿಕ ಕಾಯಿಲೆಗಳು ಬಾಯಿಯ ವಿವಿಧ ಭಾಗಗಳಲ್ಲಿ ರೋಗ ಲಕ್ಷಣವಾಗಿ ಕಾಣಿಸಿಕೊಳ್ಳುತ್ತದೆ. ದೇಶದಲ್ಲಿ 80%+ ಹೆಚ್ಚು ಜನರು ಬಾಯಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಬಾಯಿಯ ಪ್ರಮುಖ ಸಮಸ್ಯೆಗಳೆಂದರೆ ಹುಳುಕು ಹಲ್ಲು, ವಸಡಿನ ಸಮಸ್ಯೆ, ವಕ್ರದಂತ, ಹಲ್ಲುಗಳನ್ನು ಕಳೆದುಕೊಳ್ಳುವುದು. ಬಾಯಿ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರಕಟಣೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿಯ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚೌಡಿಕೆ ಪದಗಳು ರಾಣವ್ವ ಭೀಮಪ್ಪ ಕಲ್ಲಿಮನೆ ಮತ್ತು ಸಂಗಡಿಗರಿಂದ. ಶಿವನ ಕೈಯಲ್ಲಿ ವರವ ಬೇಡಿದಾಳ, ಶಿವನ ಕೈಯಲ್ಲಿ ವರವ ಬೇಡಿದಾಳ, ಸಿರೇನು ಕಾನ ತಂದಿದ್ದರ ಪುಣ್ಯದ ಶ್ರೀಯಾಳಿ ದಿನಯ್ಯ, ಪುಣ್ಯದ ಶ್ರೀಯಾಳಿ ದಿನಯ್ಯ, ಪುಣ್ಯದ ಶ್ರೀಯಾಳಿ ದಿನಯ್ಯ. ಹಾಲ ಒಳಿಯನ ಮಾಡೆ ಕೀಲ ಒಳಿಯನ ಮಾಡೆ ಲಾಳಿ ಒಗದ ಕಂಚಿನ ಚವಡಿಕ್ಕಿ ಮಾತಲ್ಲಿ ನುಡದಾವ ಮಾತ ಇರುಗುಡದ ದೇವಿ ಪವಳಗ, ಮಾತ ಇರುಗುಡದ ತಾಯಿ ಪವಳಗ, ಇರುಗುಡದ ದೇವಿ ಪವಳಗ, ಮಾತ ಇರುಗುಡದ ತಾಯಿ ಪವಳಗ, ಮಾತ ಇರುಗುಡದ ತಾಯಿ ಪವಳಗ, ಮಾತ ಇರುಗುಡದ ತಾಯಿ ಪವಳಗ, ಮಾತಾಳ ಇರುಗುಡದ ಬಯಲರೇ ಲೋಕ ಗಾಡ ವಾಮಾತುಳದ ಗುಡಿಯ ಹೋಗತಾನ, ವಾಮಾತುಳದ ಗುಡಿಯ ಹೋಗತಾನ, ಯೋಗಿ ಬಾರೋ ನೀನೇ ಗಂಭೀರಾ